ಆಯೋಜನೆ. ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಮೊದಲ ಕೃತಕ ಹೃದಯ ಕಸಿ ಯಶಸ್ವಿ ಶಸ್ತ್ರಚಿಕಿತ್ಸೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ 27ನೇ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯುವಕರ ಭೋಜನ ಉಪಯೋಗ ನಾಡಿಗೆ ದೊರೆತರೆ ಚಿನ್ನದ ಬೆಳೆ ಬೆಳೆವುದು. ಕೇಳುಗರೆ, ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ಪದವಿ ಆದ್ಮೇಲೆ ಯಾವ ವಿಷಯನ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋ ಗೊಂದಲ ಇದೆಯಾ? ಅದಾದ ನಂತರ ಯಾವ ಉದ್ಯೋಗ ಸಿಗಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಆಕಾಶವಾಣಿ ಭದ್ರಾವತಿಯಲ್ಲಿ ಶಿವಮೊಗ್ಗದ ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಸರಣಿ ಪ್ರತಿ ಶುಕ್ರವಾರ ಬೆಳಗ್ಗೆ 9:05ಕ್ಕೆ ಪ್ರಸಾರ ಆಗ್ತಾ ಇದೆ. ಯುವಜನ ಶಕ್ತಿಯು ಮನಸ್ಸಿಟ್ಟು ದುಡಿದರೆ ನಡೆದರೆ ಭೂಮಿಗೆ ಸ್ವರ್ಗ ಇಳಿಬಹುದು. ಕೇಳಿ, ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆಯ ವಿವಿಧ ವಿಭಾಗದ ಮುಖ್ಯಸ್ಥರು ಮಾಹಿತಿ ನೀಡುವ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಪ್ರತಿ ಶುಕ್ರವಾರ ಬೆಳಗ್ಗೆ 9:05ಕ್ಕೆ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಪ್ರಮುಖ ಮಾಹಿತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಬಿಐ ಉಳಿತಾಯದ ಬ್ಯಾಂಕ್ ಖಾತೆದಾರರಿಗೆ ಸಂಬಂಧಪಟ್ಟಿದ್ದು. ಯಾವುದೇ ಖಾತೆಗಳು ಕಳೆದ 2 ವರ್ಷಗಳಲ್ಲಿ ಗ್ರಾಹಕರು ನಡೆಸಿದ ಯಾವುದೇ ವಹಿವಾಟು ನಡೆಯದ ಕಾರಣ ನಿಷ್ಕ್ರಿಯವಾಗಿದ್ದರೆ ದಯವಿಟ್ಟು ನಿಮ್ಮ ಕೆವೈಸಿ ದಾಖಲೆಗಳೊಂದಿಗೆ ಎಸ್ಬಿಐನ ಯಾವುದೇ ಶಾಖೆಯನ್ನು ಸಂಪರ್ಕಿಸುವ ಮೂಲಕ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್, ಯುನೋ, ಎಟಿಎಂ, ವಾಟ್ಸ್ಆಪ್ ಬ್ಯಾಂಕಿಂಗ್, ವಿಡಿಯೋ ಕೆವೈಸಿ ಇತ್ಯಾದಿ ಡಿಜಿಟಲ್ ಚಾನೆಲ್ಗಳನ್ನು ಬಳಸುವ ಮೂಲಕ ನಿಮ್ಮ ಖಾತೆಯನ್ನು ಮರು ಕೆವೈಸಿ ಮಾಡಿ. ದಯವಿಟ್ಟು ಗಮನಿಸಿ, ಮರು ಕೆವೈಸಿ ಮಾಡದೆ ನಿಷ್ಕ್ರಿಯ ಖಾತೆಗಳಲ್ಲಿ ಹಿಂಪಡುವಿಕೆ ವಹಿವಾಟನ್ನು ಅನುಮತಿಸಲಾಗುವುದಿಲ್ಲ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಎಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ ರಜತ ಸಂಭ್ರಮದ ಅಂಗವಾಗಿ ಹಣ್ಣು ಮತ್ತು ಆಹಾರ ಮೇಳ ಇದೇ ಕಳೆದ ಏಪ್ರಿಲ್ 26ರಿಂದ 28ರ ತಾಂತ್ರಿಕ ಸಮಾವೇಶದ 2ನೇ ದಿನದ ಕಾರ್ಯಕ್ರಮದ ವರದಿಯನ್ನು ಕೇಳೋಣ, ಬನ್ನಿ. ಎಲ್ಲರಿಗೂ ನಮಸ್ಕಾರ. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ, ಇದರ 25ನೇ ವಾರ್ಷಿಕೋತ್ಸವದ ಪ್ರಯುಕ್ತ ರಜತ ಸಂಭ್ರಮದ ಅಂಗವಾಗಿ ಹಣ್ಣು ಮತ್ತು ಆಹಾರ ಮೇಳವನ್ನು ಆಯೋಜಿಸಿರುತ್ತಾರೆ. ಇದರ ಅಂಗವಾಗಿ ಇಂದು ತಾಂತ್ರಿಕ ಸಮಾವೇಶವನ್ನು ಏರ್ಪಡಿಸಲಾಗಿದ್ದು, ಇಂದಿನ ವಿಷಯವಾಗಿ ತಾರಸಿ ತೋಟ ಮತ್ತು ಗೃಹ ತ್ಯಾಜ್ಯದ ಸದ್ಬಳಕೆ, ಬೋನ್ಸಾಯಿ ಕೃಷಿ ತರಬೇತಿ ಹಾಗೂ ರೈತ ಉತ್ಪಾದಕ ಕಂಪನಿಗಳ ಒಕ್ಕೂಟಗಳ ಮಹತ್ವವನ್ನು ತಿಳಿಸಿಕೊಡಲಿದ್ದಾರೆ. ಈ ಒಂದು ತಾಂತ್ರಿಕ ಸಮಾವೇಶಕ್ಕೆ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಬಿ ಯಮಲಾ ನಾಯಕ್ ಸರ್, ಶಿಕ್ಷಣ ನಿರ್ದೇಶಕರು ಕೆಎಸ್ಎಂಎಚ್ಎಸ್ ಶಿವಮೊಗ್ಗ ರವರನ್ನ ವೇದಿಕೆ ಮೇಲೆ ಆಹ್ವಾನಿಸಿ, ಹಾಗೆ ಉಪಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ಸರ್, ಡೀನ್ ತೋಟಗಾರಿಕೆ ಕೃಷಿ ಕಾಲೇಜು ಮೂಡಿಗೆರೆ, ಇವರನ್ನು ಕೂಡ ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. ಅದೇ ರೀತಿ ಇಂದಿನ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಗಾಯತ್ರಿ ವಾಣಿಜ್ಯೋದ್ಯಮಿ ಟಿ ಲಗ್ರೋ ಬೆಂಗಳೂರು, ಇವರಿಗೂ ಕೂಡ ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. ಹಾಗೆ 2ನೇ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಮತಿ ಚಂದ್ರಕಲಾ ಅವರು ವಾಣಿಜ್ಯೋದ್ಯಮಿ ಹಾಗೂ ಬೋನ್ಸಾಯಿ ತಜ್ಞರು ಶಿವಮೊಗ್ಗ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿದ್ದಾರೆ. ಇಂದಿನ ಈ ತಾಂತ್ರಿಕ ಸಮಾವೇಶ ಸುಗಮವಾಗಿ ನಡೆಯಲು ಮೊದಲನೇದಾಗಿ ಈ ಕಾರ್ಯಕ್ರಮವನ್ನ ಪ್ರಾರ್ಥನೆ ಮೂಲಕ ಮೇಧಾ ಅವರು ಆರಂಭಿಸಲಿದ್ದಾರೆ. ದಯಮಾಡಿ ಮೇಧಾ ಅವರು ವೇದಿಕೆ ಮೇಲೆ ಬರಬೇಕು. ಕಾರ್ಯಕ್ರಮ ಸುಗಮವಾಗಿ ನಡೆಯಲು ದೇವರಲ್ಲಿ ಪ್ರಾರ್ಥಿಸಿದ ಮೇಧಾ ಅವರಿಗೆ ಧನ್ಯವಾದಗಳು. ರಜತ ಸಂಭ್ರಮದ ಅಂಗವಾಗಿ ಹಣ್ಣು ಮತ್ತು ಆಹಾರ ಮೇಳಕ್ಕೆ ಆಗಮಿಸಿರತಕ್ಕಂತ ಡಾಕ್ಟರ್ ಬಿ ಹೆಂಬ್ಲಾನಾಯ್ ಸರ್ ಅವರು ಅಧ್ಯಕ್ಷರು, ಶಿಕ್ಷಣ ನಿರ್ದೇಶಕರು ಕೆಎಸ್ಎನ್ಎಚ್ ಶಿವಮೊಗ್ಗ, ಇವರಿಗೆ ನಮ್ಮ ನಿಮ್ಮೆಲ್ಲರೂ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಉಪಾಧ್ಯಕ್ಷರಾಗಿ ಆಗಮಿಸಿರತಕ್ಕಂತಹ ಡಾಕ್ಟರ್ ಶ್ರೀನಿವಾಸ್ ಸರ್, ಡೀನ್ ತೋಟಗಾರಿಕಾ ಕಾಲೇಜು ಮೂಡಿಗೆರೆ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರ್ತಕ್ಕಂತ ಶ್ರೀ ಗಾಯತ್ರಿ ಅವರು, ವಾಣಿಜ್ಯೋದ್ಯಮಿ ಟಿ ಲಗ್ರು ಬೆಂಗಳೂರು, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸುಸ್ವಾಗತವನ್ನು ಕೋರುತ್ತೇನೆ. ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಮತಿ ಚಂದ್ರಕಲಾರವರು ನಮ್ಮೊಂದಿಗಿದ್ದಾರೆ. ಇವರು ವಾಣಿಜ್ಯೋದ್ಯಮಿ ಹಾಗೂ ಬೋನ್ಸಾಯಿ ತಜ್ಞರಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಮೊದಲನೇದಾಗಿ ಇಂದಿನ ಸಮಾವೇಶಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರ್ತಕ್ಕಂತ ಗಾಯತ್ರಿ ಅವರು, ಇವರು ಎಂಎಸ್ಸಿ ಕೃಷಿ ಕೀಟಶಾಸ್ತ್ರದ ಪದವೀಧರರಾಗಿದ್ದು ಟಿ ಅಗ್ರೋ ಉದ್ಯಮದ ಸಂಸ್ಥಾಪಕರಾಗಿರುತ್ತಾರೆ. ಈ ಉದ್ಯಮದಲ್ಲಿ ಇವರು ನಗರಗಳಲ್ಲಿ ತಾರಸಿ ಕೃಷಿಯನ್ನು ಉತ್ತೇಜಿಸುತ್ತಾ, ಆರಂಭದಲ್ಲಿ ಗಾಯತ್ರಿ ಅವರು ಬೆಳಗಾಂ, ಗೋಕಾಕ್ ಹಾಗೂ ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರೊಂದಿಗೆ ತರಬೇತಿಗಳನ್ನು ಮಾಡಿರುತ್ತಾರೆ ಹಾಗೂ ತೆಲಂಗಾಣ ರಾಜ್ಯದಲ್ಲಿ ಬುಡಕಟ್ಟು ಸಮುದಾಯದವರಿಗೆ ತರಬೇತಿ ನೀಡಿ ಅನುಭವವನ್ನು ಪಡೆದಿರುತ್ತಾರೆ. ಈ ಟೀಲ್ ಅಗ್ರೋ ಮುಖೇನ ತಾರಸಿ ತೋಟದಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ನಗರವಾಸಿಗಳಿಗೆ ತರಬೇತಿಗಳನ್ನು ನೀಡುತ್ತಾ ಪೌಷ್ಟಿಕ ಆಹಾರದ ಭದ್ರತೆ ಸ್ವಾವಲಂಬನೆ ಹೆಚ್ಚಿಸುವ ನಿಟ್ಟಿನಲ್ಲಿ ಸಾಕಷ್ಟು ತರಬೇತಿಗಳನ್ನು ನೀಡಿ ಅನುಭವ ಪಡೆದಿರುತ್ತಾರೆ. ನಮ್ಮ ಇಂದಿನ ಈ ಸಮಾವೇಶದಲ್ಲಿ ಶ್ರೀ ಗಾಯತ್ರಿ ಅವರು ತಾರಸಿ ತೋಟ ಮತ್ತು ಗೃಹ ತ್ಯಾಜ್ಯದ ಬಳಕೆ ವಿಷಯವಾಗಿ ತಮ್ಮೆಲ್ಲರೊಂದಿಗೆ ಚರ್ಚಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್ ಎವ್ರಿವನ್. ನನ್ನ ಹೆಸರು ಗಾಯತ್ರಿ ಅಂತ, ನಾನು ಆಂಧ್ರ ಊರಿಂದ ಬಂದಿದ್ದು ಸ್ವಲ್ಪ ಕನ್ನಡ ಅಡ್ಜಸ್ಟ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡಿ ಹೇಳ್ತೀನಿ ಎಲ್ಲ. ಐ ಹ್ಯಾವ್ ಬೀನ್ ವರ್ಕಿಂಗ್ ವಿತ್ ಫಾರ್ಮರ್ಸ್ ಆಫ್ ಕರ್ನಾಟಕ ಫ್ರಮ್ ಪಾಸ್ಟ್ 5 years ಅಂಡ್ ಇನ್ ವರ್ಟಿಕಲ್ gardening and terrace farming module. I'm working from past 2 and a half years. I'm also a daughter of a farmer. I can proudly say that me standing in front of farmers and terrace garden enthusiasts. Tarasi tote matte mane tyajadinda compost tayarike. So why you want to go for terrace gardening? Yake terrace garden maadbeku? Mukhyavagi moodu kaarana nane heligirodu enandre ondu aarogyakara jeevana kosagara. ಏನಂದ್ರೆ ನಮ್ಮೆಲ್ಲ ಆಚೆಯಿಂದ ತರಕಾರಿಗಳು ಎಲ್ಲ ತಗೊಂಡ್ ಬರ್ತೀವಿ, ಎಷ್ಟು ಸ್ಪ್ರೇ ಮಾಡ್ತಿರೋ ಯಾರಿಗೆ ಗೊತ್ತಿಲ್ಲ ಅಲ್ವಾ. ಅದಕ್ಕೆ ನಮ್ಮ ಮನೆಯಲ್ಲೇ ನಾವೇ ಬೆಳಿಬಹುದು ಅಂತ ಒಂದು ಆಲೋಚನೆ, ದಟ್ ಈಸ್ ಹೆಲ್ತಿಯರ್ ಲಿವಿಂಗ್ ಅಂಡ್ ದೆನ್ ಪೀಸ್ಫುಲ್ ಮೈಂಡ್ ಸೆಟ್. ಮೀನ್ಸ್ ವೆನ್ ವಿ ಆರ್ ವರ್ಕಿಂಗ್ ಇನ್ ಸಾಯಿಲ್, ವೆನ್ ಅವರ್ ಹ್ಯಾಂಡ್ಸ್ ಆರ್ ಟಚಿಂಗ್ ಇನ್ ದ ಸಾಯಿಲ್, ಅವರ್ ಬ್ರೈನ್ ವಿಲ್ ರಿಲೀಸ್ ಸ್ಟ್ರೆಸ್ ರೆಡ್ಯೂಸಿಂಗ್ ಹಾರ್ಮೋನ್ಸ್. So it increases your mood also, enhancement of your mood and all, and also the sustainable living. If 100 people here are growing 10 plants each, it gives 1000 plants. How much of positive impact it is creating to the environment. So that is the one more reason, that is a sustainable living. There are 3 types of gardening mainly. Few people they grow for flowers, few people they grow for vegetables, and few people they grow for aesthetic culture, that is the ornamental gardening. So growing a plant needs starting from good seed, like olle beeja mattu olle uttama mannina mishrana mariyu proper watering and sakashtu sunlight, means enough sunlight is needed, and then sakashtu gobbara, enough manure. Along with that, you need to know about all the insects and diseases which affects your garden and their control in organic way. And out of all these, you need more of interest, care and love to maintain a garden. It is a good seed. Means the strength of the crop lies in a strength of the seed always. Beejagalu chennagi irutte andre girigalu chennagi barutte alva. So why seed quality matters means, it gives a good germination rate and it reduces the pest and disease also, and it also increases the yielding quality. ಸೊ ಮೇಡಮ್ ನೀವೆಲ್ಲ ಹೇಳ್ತಾ ಇದ್ರು ಒಳ್ಳೆ ಬೀಜ ತಗೋಬೇಕು ಅಂತ, ಎಲ್ಲಿಂದ ತಗೋಬೇಕು? ಇಲ್ಲೇ ಸ್ಟಾಲ್ ನೋಡಿದೆ ನಾನು, ನೀವು ಇಲ್ಲೇ ಹೋಗಿ ತಗೋಬಹುದು. ವೆನೆವರ್ ದ ಕೃಷಿ ಮೇಳ ಈವೆಂಟ್ ಸ್ಟಾರ್ಟ್ಸ್, ಯು ಹ್ಯಾವ್ ಟು ಗೋ ಕಲೆಕ್ಟ್ ದ ಸೀಡ್. ಯು ಹ್ಯಾವ್ ಟು ಅವಾಯ್ಡ್ ದ ಸೀಡ್ಸ್ ಫ್ರಮ್ unlabeled packaging without expiry date. You have to avoid all these seeds because it won't give you the proper germination rate and proper yield also it won't give. So madam, illige barega agalla nanage, yen maadbeku andre neevu IAHR alli seed portal anno on sigutte, neevu online alli search maadirutte, post alli avare nimma manege kalustare. So that is one more IAHR seed portal alli nimge online alli seed sigutte. After the seed, what you have to go for is the soil mixture. Just seed tagond manni, and then if you put in soil, it won't give you the proper growth. You have to mix few more components into it to make it more rich. That is, first you have to mix soil 30%, compost 30%, coco peat 30%, and any sand or vermiculite. We get easily sikthadalva sand maralu, so that you have to mix and then make a well drained soil. That is good for your plant. And one more tip was, many people they complained about the ants at down of the pots. So how to eradicate those ants in pots was, you have to add neem cake while preparing a soil mixture. And you can also add Trichoderma viride, means that is a jeeva shilindra heltare, ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ 2 ಡೇಸ್ ಮುಂಚೆ ಸೈಡ್ ಅಲ್ಲಿ ಹಾಕ್ಬೇಕು. ಆಮೇಲೆ ಸ್ವಲ್ಪ ವೈಟ್ ವೈಟ್ ಕಲರ್ ಆಗಿ ಗೂಜು ತರ ಬರುತ್ತೆ, ಅದು ಚೆನ್ನಾಗಿ ಉತ್ತಮ ಮಣ್ಣಿನ ಮಿಶ್ರ ಅಂತ ಹೇಳ್ತಾರೆ ಅದು. ಸೊ ಎಲ್ಲಾ ತರಕಾರಿಗಳು ಹೂಗಳು ಒಂದೇ ತರ ನಾಟಿ ಮಾಡಬಾರ್ದು. ಒಂದು ಡೈರೆಕ್ಟ್ ಸೋಯಿಂಗ್ ಅಂತ ಹೇಳ್ತಾರೆ, ಒಂದು ಟ್ರಾನ್ಸ್ಪ್ಲಾಂಟ್ ತರ ಹೇಳ್ತಾರೆ. ಈ ಎಲ್ಲ ಸೊಪ್ಪುಗಳಿಲ್ಲ ಇದೆ ಅಲ್ವಾ, ಅದ್ರೆಲ್ಲ ಡೈರೆಕ್ಟ್ ಅಲ್ಲಿ ಮಾಡ್ಬೋದು. ಪಾಲಕ್, ದೊಣ್ಣೆ ಸೊಪ್ಪು, ಬೀನ್ಸ್, ಸೌತೆಕಾಯಿ, ಜೋಲೆ, ಮೂಲಂಗಿ, ಕ್ಯಾರೆಟ್, ಇದೆಲ್ಲ ನೀವು ಕೊತ್ತಂಬರಿ ಅದೆಲ್ಲ ಡೈರೆಕ್ಟ್ ಆಗಿ ಸೋ ಮಾಡ್ಬೋದು. ಇನ್ನೊಂದು ಪ್ರೋಟ್ರೇ ಅಂತ ಸಿಗುತ್ತೆ. ಇದರಲ್ಲಿ ನೀವು ಕೋಕೋಪೀಟ್ ಹಾಕಿ ಒಂದೊಂದು ಸೀಡ್, ಟೊಮ್ಯಾಟೊ, ಮೆಣಸಿನ್ಕಾಯಿ, ಬದನೆಕಾಯಿ ಇದೆಲ್ಲ ಇದರಲ್ಲಿ ಫುಲ್ ಕೋಕೋಪೀಟ್ ಹಾಕಿ ಒಂದೊಂದು ಸೀಡ್ ಒಂದೊಂದು ಹೋಲ್ ಅಲ್ಲಿ ಹಾಕ್ಬೇಕು. ಒಂದು 15 centimeters ತರ ಬಂದ್ಮೇಲೆ ಅದಿ ಸಪ್ರೇಟ್ ಮಾಡಿ ಪಾಟ್ ಅಲ್ಲಿ ನಾಟಿ ಮಾಡ್ಬೋದು. ಆ ತರ ಮಾಡಿದ್ಮೇಲೆ ನಿಮ್ಗೆ ಚೆನ್ನಾಗಿ ಪ್ಲಾಂಟ್ ಗಿಡಗಳು ಚೆನ್ನಾಗಿ ಬೆಳೆಸ್ತದಲ್ವ ಅಂತ. ಅದು ಎರಡು ಟೈಪ್ಸ್ ಪಿಕ್ಚರ್ ಅಲ್ಲಿ ಆಗಿದೆ ನೋಡಿ. ಫಸ್ಟ್ ಡೈರೆಕ್ಟ್ ಶೋಯಿಂಗ್, ಸೆಕೆಂಡ್ ಪ್ರೋಟ್ರೇನ್ ಅಲ್ಲಿ ಮಾಡ್ಬೋದು. ಯಾವ ಟೈಮ್ ಅಲ್ಲಿ ಏನನ್ನು ಮಾಡ್ಬೋದು ಅಂತ ಕೇಳ್ಬೋದು. ಏನಂದ್ರೆ ಎಲ್ಲ ತರಕಾರಿಗಳು ಎಲ್ಲ ಟೈಮ್ ಅಲ್ಲಿ ನಾಟಿ ಮಾಡ್ಬೋದು. ಡಿಫ್ರೆನ್ಸ್ ಏನಂದ್ರೆ ಇಳುವರಿ ಅಂತಾರಲ್ವಾ, ಈಲ್ಡಿಂಗ್ ಸ್ವಲ್ಪ ಕಡಿಮೆ ಬರುತ್ತೆ. ಅದಕ್ಕೆ ಇದು ನಾನು ಒಂದು ಚಾರ್ಟ್ ತರ ಕೊಟ್ಟಿದ್ದಾನೆ, ನಿಮ್ ಯಾರಿಗೂ ಬೇಕಂದ್ರೆ PPT ತಗೋಬಹುದು. ಒಂದ್ ಬೇಸಿಕ್ ಆಗಿ ಐಡಿಯಾ ಹೇಳ್ತೀನಿ ಏನಂದ್ರೆ, ಈ ಜಾಸ್ತಿ ಬಿಸಿಲು ಇರ್ತದಲ್ವಾ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಅಲ್ಲಿ ಜಾಸ್ತಿ ಇದು ನಾಟಿ ಮಾಡಬಾರ್ದು. ಯು ಶುಡ್ ನಾಟ್ ಸೋ ಎನಿ ಟೈಪ್ ಆಫ್ seed during this like sunny days, means sunny months like March, April, May, June. After the showers you can grow for any type of plant. Tomato you can grow throughout the year, bendi you can grow throughout the year. Once or twice you will get little higher yield, it is based on the environment. And innonde enante shunti arshana ee tara rhizomes tara irthalva, ಅದು ಏಪ್ರಿಲ್ ಮೇ ನಲ್ಲಿ ನಾಟಿ ಮಾಡ್ಬೋದು. ಎದಕಂದ್ರೆ ಸ್ಪ್ರೌಟಿಂಗ್ ಬಿಸಿಲಲ್ಲಿ ಜಾಸ್ತಿ ಚೆನ್ನಾಗಿ ಬರುತ್ತೆ. ಅದು ಒಂದು ಬೇಸಿಕ್ ಐಡಿಯಾ. ಎಲೆ ಸೊಪ್ಪುಗಳು ಎಲ್ಲ ಥ್ರೂಟ್ ಇಯರ್ ಯು ಕ್ಯಾನ್ ಗ್ರೋ. ಓಕೆ ಮೇಡಮ್, ಸೀಡ್ ಇದೆ, ಸಾಯಿಲ್ ಮಿಕ್ಸ್ಚರ್ ಇದೆ, ಯಾವ ಟೈಮ್ ಅಲ್ಲಿ ಸೋ ಮಾಡ್ಬೋದು ಎಲ್ಲ ಹೇಳಿದ್ರು. ನನ್ಗೆ ಯಾವ ಪಾಟ್, ಯಾವ ತರ ಪಾಟ್ ತಗೋಬೇಕು, ಎಷ್ಟು ಸೈಜ್ ಇರಬೇಕು ಅಂತ ನನ್ಗೆ ಗೊತ್ತಿಲ್ಲ ಅಂತ ಕೇಳ್ಬೋದು. ಈ ಸೈಜ್ ನೋಡಿ, ಇದು 6 inches ಗ್ರೋ ಬ್ಯಾಗ್. ಓಕೆ, ಈ 6 inches ಗ್ರೋ ಬ್ಯಾಗ್ ಅಲ್ಲಿ ನೀವು ಎಲ್ಲ ಸೊಪ್ಪುಗಳೆಲ್ಲ ನೀವು ಮಾಡ್ಬೋದು, ಬೆಳಿಬಹುದು, ಈಸಿಯಾಗಿ ಬೆಳಿಬಹುದು. ಎದಕಂತ ಇಷ್ಟು ಡೀಪ್ ಸಾಕಾಗತ್ತೆ, ರೂಟ್ ಅದ್ ಬೇರೆ ಇರ್ತದಲ್ವಾ, ಅದು ಜಾಸ್ತಿ ಡೀಪ್ ಆಗಿ ಹೋಗಲ್ಲ. ಸೊ ಇದರಲ್ಲಿ ನೀವು ಎಲ್ಲ ಸೊಪ್ಪುಗಳು ಮಾಡ್ಕೋಬಹುದು. ಮೈಕ್ರೋಗ್ರೀನ್ಸ್ ಅಂತ ಇಟ್ ಇಸ್ ಬಿಕಮಿಂಗ್ ಅ ಟ್ರೆಂಡ್ ಟುಡೇ, ದಟ್ ಆಲ್ಸೋ ಯು ಕ್ಯಾನ್ ಗ್ರೋ ಇನ್ ದಿಸ್ ಟೈಪ್ ಆಫ್ ಗ್ರೋ ಬ್ಯಾಗ್, which is having 6 inches of depth. And then if you asked for flower you have brought today, like it is a small plant, means this 9 inches grow bag or 9 inches pot, 9 to 12 inches pot, you can grow any type of flowers. But the basic tip what I can give you was, if you are going to grow any fruit or flower which is not seasonal, means once you plant it is going to be all time for you. So what you have to do, you have to take a bigger size of pot at the beginning itself, so that no need of repotting in the next 6 months or 7 months. Okay? And then tarkarigal ella siktadalva ishtu deep irthade ee grow bag nalli nu ond gida illa erad gida naati maadbu inondru rectangular or square allide nodi aa tara ide ante you 1 feet 1 feet gap maadi maadkobodu beans same. Fruits, flowers, vegetables, these are all same. And then fruits, irthadalva, fruits ke solpa doddu pot thagobeku. Up to 18 to 24 inch pot thagobeku. Edukante adu repot ni madalla alva repotting. ಅದಕ್ಕೆ ಸ್ವಲ್ಪ ದೊಡ್ಡ ಬೇಕು ಫಸ್ಟ್ ಅಲ್ಲೇ ನೀವು ತಗೋಬಹುದು. ಸೊ ಜಾಸ್ತಿ ಕಂಪ್ಲೇಂಟ್ಸ್ ನನ್ನ ಹತ್ರ ಬರ್ತದೆ ಏನಂತ, ಮೇಡಮ್ ಜಾಸ್ತಿ ನೀರ್ ಹಾಕಿದಾನೆ ಅದು ರಾಟ್ ಆಗಿ ಇಟ್ ಡೈಡ್ ಮ್ಯಾಮ್, ವಾಟ್ ಟು ಡೂ, ಹೌ ಮಚ್ ವಾಟರ್ ಟು ಗಿವ್ ಐ ಡೋಂಟ್ ನೋ. ಸೊ ಐ ಟೆಲ್ ಯು ದ ಬೇಸಿಕ್ ಐಡಿಯಾ ಹಿಯರ್ ಆಲ್ಸೋ, ಐ ಕಾಂಟ್ ಟೆಲ್ ಯು ಎವ್ರಿಥಿಂಗ್ ಸ್ಪೆಸಿಫಿಕಲಿ. ಸೊ ಬೇಸಿಕಲಿ ಐ ಆಮ್ ಗೋಯಿಂಗ್ ಟು ಆಲ್ ಯುವರ್ ಲೀವಿ ಗ್ರೀನ್ಸ್ ಯು ಕ್ಯಾನ್ ಜಸ್ಟ್ ಸ್ಪ್ರಿಂಕಲ್, ನಾಟ್ ಅಟ್ ಎನ್ಸ್, ಟ್ವೈಸ್ ಅ ಡೇ. ಜಸ್ಟ್ ಸ್ಪ್ರಿಂಕಲ್ ಯುವರ್ ಪಾಟ್ಸ್ twice a day. And then all your vegetables once in a day. You have to water once in a day. It should be deep watering but not too much watering. If your soil is so loose, it is well drained, means whatever the water you put, it will drain off. Otherwise, it will stand inside the pot and then it leads to the rotting of your plant. And then all your fruit plants, you have to water 2 to 3 days once. That is enough. Because you are taking a big pot in the beginning, so it will maintain moisture inside. Innondu basic idea enandre 1 inch neevu nodbeku moisture idiya illa anta. Ide ante beda illa ante maadbeku watering. Adu ond idea watering bagge. Gobra madam yenen aagbeku gottilla. So basic idea, 16 to 20 types, there are many nutrients available. ಬಟ್ ಬೇಸಿಕ್ ಆಗಿ ಏನೇನ್ ಬೇಕಂತ ಗಿಡಗಳಿಗೆ ನಾನು ಇಲ್ಲಿ ಹಾಕಿದ್ದೇನೆ. ಒಂದು ನೈಟ್ರೋಜನ್, ನೈಟ್ರೋಜನ್ ಎಲೆಗಳು ಚೆನ್ನಾಗಿ ಬರಕ್ಕೆ ಹೆಲ್ಪ್ ಆಗುತ್ತೆ. ಮೀನ್ಸ್ ನೀವೆಲ್ಲ ಎಲ್ಲ ಲೀವಿ ಗ್ರೀನ್ಸ್ ಸೊಪ್ಪುಗಳು ಇರ್ತಾರಲ್ವಾ, ಅದಕ್ಕೆ ನೈಟ್ರೋಜನ್ ಬೇಕು. ನೀವು ಎಲೆಗಳೆಲ್ಲ ತಿನ್ನೋದು ಅದಕ್ಕೆ ನೈಟ್ರೋಜನ್ ಬೇಕಂತ. ಅಲ್ಲಿ ನೈಟ್ರೋಜನ್ ಯಾವ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಸಿಗುತ್ತೆ ಅಂತೆ, ಕಂಪೋಸ್ಟ್, ಮಸ್ಟರ್ಡ್ ಕೇಕ್, ಗೋಮೂತ್ರ, ಕೌ ಯೂರಿನ್, ಇಂಥ ಕಂಪೋಸ್ಟ್ ಲಿಕ್ವಿಡ್. ಅದನ್ನ ಫಾಸ್ಫರಸ್ ನಿಮ್ ಬೇರ್, ಮೀನ್ಸ್ ಪೊಟ್ಯಾಟೊ ಬೇರಲ್ಲಿ ಸಿಗತ್ತಲ್ವಾ, ಅಂಡ್ ದೆನ್ ಸ್ವೀಟ್ ಪೊಟ್ಯಾಟೊ, ಕ್ಯಾರೆಟ್, ಬೀಟ್ರೂಟ್, ಇದೆಲ್ಲದಕ್ಕೂ ಫಾಸ್ಫರಸ್ ಬೇಕು. ಅದಕ್ಕೆ ಫಾಸ್ಫರಸ್ ಇರೋ ನ್ಯೂಟ್ರಿಯೆಂಟ್ಸ್ ಏನಂದ್ರೆ ಬೋನ್ ಮೀಲ್, ರಾಕ್ ಫಾಸ್ಫೇಟ್, ಬಾಲೆ ಸ್ಟೆಮ್ ಇರುತ್ತದಲ್ವಾ, ಅದರಲ್ಲಿ ಫಾಸ್ಫರಸ್ ಮತ್ತೆ ಪೊಟ್ಯಾಷಿಯಂ ಎರಡೂ ಸಿಗುತ್ತೆ. ಅದಕ್ಕೆ ಬನಾನಾ ಪೀಲ್ ಫರ್ಟಿಲೈಸರ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಟೆರೆಸ್ ಗಾರ್ಡನಿಂಗ್. ಮತ್ತೆ ಆಲ್ ಯುವರ್ ಪೊಟ್ಯಾಟೊ ಪೀಲ್ಸ್, ಸ್ವೀಟ್ ಪೊಟ್ಯಾಟೊ ಪೀಲ್ಸ್, ಎವ್ರಿಥಿಂಗ್ ಕಂಟೈನ್ಸ್ ಫಾಸ್ಫರಸ್ ಅಂಡ್ ಪೊಟ್ಯಾಷಿಯಂ. ಸೊ ಯು ಕ್ಯಾನ್ ಗೋ ಫಾರ್ ದಟ್ ಲಿಕ್ವಿಡ್ ಫರ್ಟಿಲೈಸರ್. ಸೇಮ್ ಪೊಟ್ಯಾಷಿಯಂ, ಪೊಟ್ಯಾಷಿಯಂ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಹೂಗಳು ಹಣ್ಣುಗಳು ಚೆನ್ನಾಗಿ ಬರಕ್ಕೆ ಪೊಟ್ಯಾಷಿಯಂ ಬೇಕಾಗುತ್ತೆ. ಪೊಟ್ಯಾಷಿಯಂ ಇರೋ ನ್ಯೂಟ್ರಿಯೆಂಟ್ಸ್ ಯಾವ್ಯಾವಂದ್ರೆ ಉಡ್ಡಾಶ್, ಬನಾನಾ ಪೀಲ್ ಫರ್ಟಿಲೈಸರ್, ಆನಿಯನ್ ಪೀಲ್ ಫರ್ಟಿಲೈಸರ್ ಅಂಡ್ ವೆಜಿಟೇಬಲ್ ಕಂಪೋಸ್ಟ್ ಲಿಕ್ವಿಡ್. ನೀವು ಅಬ್ಸರ್ವ್ ಮಾಡ್ಬೋದು, ವೆಜಿಟೇಬಲ್ ಕಂಪೋಸ್ಟ್ ಲಿಕ್ವಿಡ್, ವೆಲ್ ರಾಟನ್ ಕಂಪೋಸ್ಟ್, ವರ್ಮಿ ಕಂಪೋಸ್ಟ್, ಅಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ ಸಿಗತ್ತೆ. ಅದಕ್ಕೆ ನೀವು ಕಂಪೋಸ್ಟ್ ಮಾಡಬೇಕು ಮನೆಯಲ್ಲಿ, ಅದು ಒಂದು ಪಾಯಿಂಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು. ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಸೂಕ್ಷ್ಮ ಪೋಷಕಾಂಶಗಳು, ಇದೇನಂದ್ರೆ ಓವರ್ ಆಲ್ ಪ್ಲಾಂಟ್ ಗ್ರೋತ್, ಫ್ರೂಟ್, ರೂಟ್, ಲೀವ್ಸ್, ಎವ್ರಿಥಿಂಗ್, ಫಾರ್ ಎವ್ರಿಥಿಂಗ್ ದಿಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆರ್ ನೀಡೆಡ್. ಯು ಕ್ಯಾನ್ ಆಲ್ಸೋ ಗೆಟಿಂಗ್ ಯುವರ್ ಎಪ್ಸಮ್ ಸಾಲ್ಟ್, ಬನಾನಾ ಪೀಲ್, ವರ್ಮಿ ವಾಶ್ ಅಂತ. ನೆಕ್ಸ್ಟ್ ಮೆಗ್ನೀಷಿಯಂ. ಮೆಗ್ನೀಷಿಯಂ ಏನಂದ್ರೆ ಗ್ರೀನ್ ಪ್ಲಾಂಟ್ಸ್ ಅಂಡ್ ದೆನ್ ಓವರ್ ಆಲ್ ಪ್ಲಾಂಟ್ ಗ್ರೋತ್. ಅದು ಚೆನ್ನಾಗಿ ಹೂ ಬರಕ್ಕೆ, ಚೆನ್ನಾಗಿ ಹೂ ಬರ್ತಾ ಇದೆ ಅಂದ್ರೆ ಚೆನ್ನಾಗಿ ಕಾಯಿನೂ ಬರ್ತದಲ್ವಾ, ಅದಕ್ಕೂ ಮೆಗ್ನೀಷಿಯಂ ಯೂಸ್ ಆಗುತ್ತೆ. ಒಂದೇ ಒಂದು ಸ್ಪೂನ್ 15 days ಒನ್ಸ್ ಫಾರ್ ಎವ್ರಿ ಪ್ಲಾಂಟ್ ಯು ಕ್ಯಾನ್ ಗಿವ್ ದಿಸ್. ದಿಸ್ ಆಲ್ಸೋ ಎಕ್ಸಲೆಂಟ್ ಆರ್ಗ್ಯಾನಿಕ್ ಮಿನರಲ್ ಸಾಲ್ಟ್ ವಿ ಕಾಲ್. ಯು ಕ್ಯಾನ್ ಯೂಸ್ ದಿಸ್ ಆಲ್ಸೋ ಆಸ್ ಅ ಒನ್ ಆಫ್ ದ ಆರ್ಗ್ಯಾನಿಕ್ ಫರ್ಟಿಲೈಸರ್ ಇನ್ ಯೋರ್ ಗಾರ್ಡನ್ಸ್. ಇದೊಂದು ಬೇಸಿಕ್ ಐಡಿಯಾ ನ್ಯೂಟ್ರಿಯೆಂಟ್ಸ್ಗೆ ಯಾವ ತರ ಆಗ್ಬೇಕು ನ್ಯೂಟ್ರಿಯೆಂಟ್ಸ್ ಅಂತ. ಫಸ್ಟ್ ಸೀಡ್ಲಿಂಗ್ಸ್, ಸೀಡ್ಲಿಂಗ್, ವೆಜಿಟೇಟಿವ್, ಪ್ರೀ ಫ್ಲವರಿಂಗ್, ಇದೆಲ್ಲ ಗ್ರೀನ್ ಸ್ಟೇಜ್. ಅದು ನೆಕ್ಸ್ಟ್ ಹೂವು ಹಣ್ಣು ಬರ್ತಾ ಇದೆ ಅಲ್ವಾ, ಅದು ಕಲರ್ ಸ್ಟೇಜ್ ಅನ್ಕೊಳ್ಳಿ. ಈ ಗ್ರೀನ್ ಸ್ಟೇಜ್ ಅಲ್ಲಿ ಏನೇನು ನ್ಯೂಟ್ರಿಯೆಂಟ್ ಬೇಕಂತೆ, ನೈಟ್ರೋಜನ್ ಜಾಸ್ತಿ ಬೇಕು, ಫಾಸ್ಫರಸ್ ಜಾಸ್ತಿ ಬೇಕು. ನೈಟ್ರೋಜನ್ ಯಾಕೆ, ಎಲೆಗಳು ಎಲ್ಲ ಚೆನ್ನಾಗಿ ಬರಕ್ಕೆ. ನೆಕ್ಸ್ಟ್ ಬೇರು ಚೆನ್ನಾಗಿ ಬರಕ್ಕೆ ಫಾಸ್ಫರಸ್ ಬೇಕು. ಓಕೆ, ಈ ಎರಡು ಚೆನ್ನಾಗಿ ಕೊಡ್ಬೇಕು. ಆ ನ್ಯೂಟ್ರಿಯೆಂಟ್ಸ್ ಸೆಲೆಕ್ಟ್ ಮಾಡ್ಕೊಂಡು ಆ ಸ್ಟೇಜ್ ಅಲ್ಲಿ ಆ ನ್ಯೂಟ್ರಿಯೆಂಟ್ಸ್ ಆಗ್ಬೇಕು. ಫ್ಲವರಿಂಗ್ ಅಂಡ್ ಫ್ರೂಟಿಂಗ್ ಸ್ಟೇಜ್ ಅಂದ್ರೆ ಕಲರ್ ಸ್ಟೇಜ್. ಅದರಲ್ಲಿ ಏನೇನು ಕೊಡ್ಬೇಕಂತೆ, ನೈಟ್ರೋಜನ್ ಕಡಿಮೆ ಮಾಡಬೇಕು, ಪೊಟ್ಯಾಷಿಯಂ ಮತ್ತೆ ಟೊಮ್ಯಾಟೊ ಕಂತೆ ಕ್ಯಾಲ್ಸಿಯಂ ಆಗ್ಬೇಕು, ಇಲ್ಲ ಅಂತೆ ಹಣ್ಣು ಕೆಳಗಡೆ ರಾಟ್ ಆಗತ್ತಲ್ವಾ, ಅದೆಲ್ಲ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ಬಿಕಾಸ್ ಆಫ್ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಓನ್ಲಿ ದಟ್ ರಾಟಿಂಗ್ ವಿಲ್ ಹ್ಯಾಪನ್. ಸೊ ಯು ಹ್ಯಾವ್ ಟು ಅಪ್ಲೈ ಕ್ಯಾಲ್ಸಿಯಂ ಇನ್ ದ ಫ್ರೂಟಿಂಗ್ ಸ್ಟೇಜ್. ನೈಟ್ರೋಜನ್ ಕಡಿಮೆ ಮಾಡಬೇಕು, ಇಲ್ಲಾಂದ್ರೆ ಎಲೆಗಲ್ ಜಾಸ್ತಿ ಆಗುತ್ತೆ, ನ್ಯೂಟ್ರಿಯನ್ಸ್ ಎಲ್ಲ ಎಲೆಗಲ್ಗೆ ಡೈವರ್ಟ್ ಆಗುತ್ತೆ, ನಿಮ್ ಹಣ್ಣು ಚೆನ್ನಾಗಿ ಬರಕ್ಕಾಗಲ್ಲ. ಅದು ಒಂದು ಬೇಸಿಕ್. ಲಿಕ್ವಿಡ್ ಫರ್ಟಿಲೈಸರ್ಸ್ ಏನಂದ್ರೆ ಗಿಡ ಫಾಸ್ಟ್ ಆಗಿ ತಗೊಂತದಂಗೆ. ಅದರಲ್ಲಿ ಆನಿಯನ್ ಪೀಲ್ ಸ್ವಲ್ಪ 4 to 1 handful ಆಫ್ ಆನಿಯನ್ ಪೀಲ್ಸ್ ತಗೋಬಹುದು. ಒಂದು ಜಾರ್ ಅಲ್ಲಿ ಫರ್ಮೆಂಟ್ ಮಾಡಿ ಒಂದು 24 hours ಜಸ್ಟ್ ಲೀವ್ ಇಟ್ ಲೈಕ್ ದಟ್. ಅಂಡ್ ದೆನ್ 3:1 ಡೈಲ್ಯೂಷನ್, 1 liter ಆನಿಯನ್ ಪೀಲ್ ವಾಟರ್ಗೆ ಒಂದು 3 liters ವಾಟರ್ ಸೇರಿಸಿ ನೀವು ಸ್ಪ್ರೇ ಮಾಡ್ಕೋಬಹುದು. ಆ ತರ ಎಲ್ಲ ಬನಾನಾ ಪೀಲ್ ಸೇಮ್. ವೆಜಿಟೇಬಲ್ ಕಂಪೋಸ್ಟ್, ಕಂಪೋಸ್ಟ್ ಲಿಕ್ವಿಡ್ ಯಾವ ತರ ಮಾಡ್ಬೇಕಂತೆ, ಸ್ವಲ್ಪ ಒಂದು ಬಟ್ಟ ತಗೊಳ್ಳಿ, ಬಟ್ಟಲ್ಲಿ ಸ್ವಲ್ಪ 100 grams ಆ ತರ ಕಂಪೋಸ್ಟ್ ಹಾಕಿ ವಾಟರ್ ಅಲ್ಲಿ ಸೋಕ್ ಮಾಡ್ಬೇಕು ಟೈಟ್ಲಿ ದ ಕ್ಲಾತ್. ಅಂಡ್ ದೆನ್ ಯು ಕ್ಯಾನ್ ಸೋಕ್ ಇಟ್ ಫಾರ್ 24 to 48 hours. ಅಂಡ್ ದೆನ್ ದಟ್ ಲಿಕ್ವಿಡ್ ಯು ಕ್ಯಾನ್ ಟೇಕ್ ಅಂಡ್ ದೆನ್ ಸ್ಪ್ರೇ, ಆರ್ ಯು ಕ್ಯಾನ್ ಗಿವ್ ಇಟ್ ಆಸ್ ಎ ಸ್ಪ್ರೇ, ಆರ್ ಯು ಕ್ಯಾನ್ ಆಲ್ಸೋ ಗಿವ್ ಇಟ್ ಆಸ್ ಎ ಡ್ರಿಂಕಿಂಗ್. ಎಕ್ಸಾಕ್ಟ್ ಯು ಹ್ಯಾವ್ ಎಕ್ಷಲ್ ಲಿಕ್ವಿಡ್ ಫರ್ಟಿಲೈಸರ್ ಅಂಡ್ ಬರ್ಮಿ ವಾಶ್, ಜೀವಾಮೃತ್, ಪಂಚಗಾವ್ಯ, ಬಯೋ ಎನ್ಝೈಮ್, ದಿಸ್ ಆರ್ ಆಲ್ ಯು ಕ್ಯಾನ್. ಅಂಡ್ ದೆನ್ ಹಿಯರ್ ಯು ಹ್ಯಾವ್ ಟು ಮೇಂಟೈನ್ ಲೈಕ್ ಒನ್ ಟಿಪ್ ಫಾರ್ ಸ್ಪ್ರೇಯಿಂಗ್ ವಾಸ್ ಯು ಹ್ಯಾವ್ ಟು ಸ್ಟ್ರೈನ್ ಇಟ್ ಲೈಕ್ 2 to 3 times. Otherwise, it will clog your nozzle. Because this we are using directly from vegetable peels, right? So you have to dilute it before spraying. And then one more point is, you have to spray either in the early morning or in the late evenings. Otherwise, your plant will scorch because water quantity will be less. There will be more of transpiration losses and all. So you have to spray either belage or sandhya. ಇದು ಮೈನ್ ಪ್ರಾಬ್ಲಮ್ ಗಾರ್ಡನಿಂಗ್ ಬಗ್ಗೆ ಏನಂದ್ರೆ ಪೆಸ್ಟ್, ಡಿಸೀಸ್, ಕೀಟಗಳು ಮತ್ತೆ ರೋಗ. ಮೀಲಿ ಬಗ್ಸ್, ದಾಸವಾಳ ಗಿಡಕ್ಕೆ ಎಷ್ಟು ಜಾಸ್ತಿ ಇರ್ತವೆ ಅದು ಅಫಿಡ್ಸ್, ಬೀನ್ಸ್ ಎಲ್ಲ ಫುಲ್ ಅಫೆಕ್ಟ್ ಆಗುತ್ತೆ ಈ ಅಫಿಡ್ಸ್. ಏನಂದ್ರೆ ಗಿಡ ಹೇಳುಗಳು ಹೇಳ್ತವೆ. ಅಂದ್ರೆ ಟ್ರಿಪ್ಸ್, ಟ್ರಿಪ್ಸ್ ಎಲ್ಲ ನಿಮ್ ಮೆಣಸಿನ್ಕಾಯಿ ಟಿಪ್ ಅಲ್ಲಿ ಫೋಲ್ಡ್ ಆಗ್ತಾ ಇರ್ತದಲ್ವಾ, ಅದೆಲ್ಲ ಈ ಟ್ರಿಪ್ಸ್. ಅಂದ್ರೆ ವೈಟ್ ಫ್ಲೈಸ್, ಕ್ಯಾಟರ್ಪಿಲ್ಲರ್ಸ್, ಇದು ಯಾವ್ದು ಫ್ರೂಟ್ ಆಗ್ಲಿ ಲೀಫ್ ಆಗ್ಲಿ ತಿಂತಾ ಇರ್ತವೆ. ಅಂಡ್ ದೆನ್ ಫ್ರೂಟ್ ಬೋರರ್ಸ್ ಎಲ್ಲ ನಿಮ್ ಟೊಮ್ಯಾಟೋ, ಬ್ರಿಂಜಾಲ್ ಮತ್ತೆ ಮೆಣಸಿನ್ಕಾಯಿ ಇದೆಲ್ಲ ತಿಂತಾ ಇರ್ತವೆ, ಅದು ಫ್ರೂಟ್ ಬೋರರ್ಸ್. ನೀವು ಇದೆಲ್ಲ ಸ್ಟಾರ್ಟಿಂಗ್ ಅಲ್ಲೇ ಅಬ್ಸರ್ವ್ ಮಾಡಿ ಆ ಹಣ್ಣು ಇಲ್ಲ ಎಲೆಗಳೆಲ್ಲ ರಿಮೂವ್ ಮಾಡಿ ಡೆಸ್ಟ್ರಾಯ್ ಮಾಡಬೇಕು, ಅದು ಫಸ್ಟ್ ಪಾಯಿಂಟ್. ಅದು ಮಾಡಿದ್ಮೇಲೆ ನಿಮಗೆ 50% ರೆಡ್ಯೂಸ್ ಆಗುತ್ತೆ. ಇನ್ನೊಂದು ಏನಂದ್ರೆ ಈ ಎಗ್ಸ್ ಎಲ್ಲ, ಕ್ಯಾಟರ್ಪಿಲ್ಲರ್ಸ್ ಎಗ್ಸ್ ಎಲ್ಲ ಗ್ರೂಪ್ಸ್ ಗ್ರೂಪ್ಸ್ ಇರುತ್ತೆ. ಇವು ನೀವು ಪ್ಲಾಂಟ್ ಅಲ್ಲಿ ಅಂಡರ್ ಸೈಡ್ ಕೆಳಗಡೆ ಎಲೆಗಳ ಕೆಳಗಡೆ ನೋಡ್ಬೇಕು. ನೋಡಿದ ಮೇಲೆ 100 to 120 ಎಗ್ಸ್ ಇರುತ್ತೆ. ಆ ಎಗ್ ಮಾಸ್ ಒಂದು ತಗೊಳ್ ಡೆಸ್ಟ್ರಾಯ್ ಮಾಡಿ ನಿಮ್ ಪ್ಲಾಂಟ್ಗೆ 100 to 120 ಕ್ಯಾಟರ್ಪಿಲ್ಲರ್ಸ್. ಯು ಕ್ಯಾನ್ ಪ್ರೊಟೆಕ್ಟ್ ಯುವರ್ ಪ್ಲಾಂಟ್ ಫ್ರಮ್ 100 to 120 ಕ್ಯಾಟರ್ಪಿಲ್ಲರ್ಸ್. ಸೊ ಯು ಹ್ಯಾವ್ ಟು ಅಬ್ಸರ್ವ್ ಯುವರ್ ಪ್ಲಾಂಟ್ ಕೇರ್ಫುಲಿ ವೈಲ್ ಗಾರ್ಡನಿಂಗ್. ಯು ಹ್ಯಾವ್ ಟು ಟೇಕ್ ಕೇರ್ ಇಟ್ ಲೈಕ್ ಯುವರ್ ಬೇಬಿ. ಡಿಸೀಸಸ್ ಯು ಕ್ಯಾನ್ ಸಿ, ರೂಟ್ ರಾಟ್, ಮಡನ್ ಚೆನ್ನಾಗಿ ಬರ್ತಾ ಇದೆ, ಸಡನ್ ಆಗಿ ಇಟ್ ಡೈಡ್, ವಾಟ್ ಹ್ಯಾಪನ್ಡ್? ದೆನ್ ಐ ಹ್ಯಾವ್ ಟು ಗೋ ಟೇಕ್ ಔಟ್ ದ ಪ್ಲಾಂಟ್ ಅಂಡ್ ದೆನ್ ಕಟ್ ಇಟ್ ಇನ್ ದ ಹಾಫ್ ಅಂಡ್ ದೆನ್ ಐ ಶೋ ದಿಸ್ ಇಸ್ ವಾಟ್ ದ ಬ್ಲ್ಯಾಕ್ ಡಿಸ್ಕಲರೇಷನ್ ಯು ಸಿ, this is what the fusarium will, this is what some will. I'll tell them, remove the surrounding plants also, you remove that pot, but they won't listen because they don't want to lose their plant. But you have to do that, then only that infection will reduce, it won't go to the next plant. That you have to be taken care. Sometimes losing is also the best thing, I feel. So one or two plants you can lose for the next generation, I feel. Then a powdery mill, adi yathara niyantrana maadbeku andre give you ವೆರಿ ಫ್ರೆಂಡ್ಲಿ ಆಪ್ಷನ್ಸ್ ಫಾರ್ ಅ ಹೌಸ್ ಹೋಲ್ಡ್. ನೀಮ್ ಆಯಿಲ್ ಸ್ಪ್ರೇ ಫಸ್ಟ್ ಏನ್ ಮಾಡ್ಬೇಕಂತೆ, ನಿಮ್ಗೆ ಒಂದ್ ಗ್ರೂಪ್ ಆಫ್ ಅಫಿಡ್ಸ್ ಕಾಣಿಸಿದ್ಮೇಲೆ ಏನ್ ಮಾಡ್ಬೇಕಂದ್ರೆ, ವಾಟರ್ ಕೋಲಿನ್ ಬಾಟಲ್ ಇರ್ತದಲ್ವಾ, ಅದ್ ತಗೊಳ್ಳಿ, ಫುಲ್ ವಾಟರ್ ಫಿಲ್ ಮಾಡಿ ಜಟ್ ಸ್ಪ್ರೇ ಅಲ್ಲಿ ಸ್ಪ್ರೇ ಮಾಡಿ, ಹಾಫ್ ಆಫ್ ದ ಅಫಿಡ್ಸ್ ಹೋಗುತ್ತೆ. ಆಮೇಲೆ ಸೋಪ್ ವಾಟರ್ ಸ್ಪ್ರೇ ಮಾಡಿ, ಜಸ್ಟ್ 1 or 2 drops ಆಫ್ ಸೋಪ್ ವಾಟರ್ ಫಿಲ್ ಇನ್ ಕೋಲಿನ್ ಬಾಟಲ್, ನೈಸ್ಲಿ ಯು ಶೇಕ್ ಇಟ್ ಅಂಡ್ ದೆನ್ ಸ್ಪ್ರೇ, ಅದನ್ನು ರೆಡ್ಯೂಸ್ ಆಗುತ್ತೆ. ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ, ಈ ಮೆಣಸಿನ್ಕಾಯಿ, ಶುಂಠಿ ಮತ್ತೆ ಬೆಳ್ಳುಳ್ಳಿ ಈ ಮೂರು ಮಿಕ್ಸರ್ಗೆ 2 ಮೆಣಸಿನ್ಕಾಯಿ, 1-4-5 ಗಾರ್ಲಿಕ್ ಕ್ಲೋವ್ಸ್ ಮತ್ತೆ ಸ್ವಲ್ಪ 2-3 inches ಜಿಂಜರ್ ತಗೊಳ್ಳಿ, ಎಲ್ಲ ಮಿಕ್ಸ್ ಮಾಡಿ ವಾಟರ್ ಅಲ್ಲಿ ಹಾಕಿ, ಜಸ್ಟ್ 24 hours ಯು ಸೋಕ್ ಇಟ್ ಅಂಡ್ ದೆನ್ ಸ್ಟ್ರೈನ್ ಇಟ್. ಆಡ್ ಲಿಟಲ್ ಟರ್ಮರಿಕ್, ಆಡ್ ಆಲ್ಸೋ ಲಿಟಲ್ 1 or 2 drops ಆಫ್ ಯುವರ್ ವಿಮ್ಜೆಲ್ or whatever the soap liquid you have, and then spray. I'm sure it will affect like anything, any type of caterpillar or any type of sucking insect like aphids, thrips, anything it will take care. Soap water spray, ಟೊಬ್ಯಾಕೋ ಡಿಕಾಕ್ಷನ್. ಇದು ತುಂಬಾಕು ಕಷಾಯನು ಮಾಡ್ಬೋದು, ಬಟ್ ಅದು ಮೆಚೂರ್ ಪ್ಲಾಂಟ್ಸ್ ಗೆ ಆಗ್ಬೋದು, ಇಲ್ಲಾಂದ್ರೆ ಬರ್ನ್ ಆಗುತ್ತೆ. ಅಂದ್ರೆ ಬಟರ್ ಮಿಲ್ಕ್ ಸ್ಪ್ರೇ, ಅದು ಮಜ್ಜಿಗನು ಸ್ಪ್ರೇ ಮಾಡ್ಬೋದು. ಮಜ್ಜಿಗ ಏನಂದ್ರೆ ಇದು ಬಯೋಸ್ಟಿಮ್ಯುಲೆಂಟ್ ತರಾನು ಯೂಸ್ ಆಗತ್ತೆ, ಮತ್ತೆ ಕೀಟನಾಶಕಗಳು ಆ ತರಾನು ಯೂಸ್ ಆಗತ್ತೆ, ರೋಗ ನಿಯಂತ್ರಣ ಆಗತ್ತೆ. ಸೊ ಆರ್ಗ್ಯಾನಿಕ್ ಡಿಸೀಸ್ ಕಂಟ್ರೋಲ್, ರೋಗ ಯಾಕೆ ಯಾತರ ನಿಯಂತ್ರಣ ಮಾಡ್ಬೇಕಂದ್ರೆ ಬೇಕಿಂಗ್ ಸೋಡಾ ಸ್ಪ್ರೇ ಮಾಡ್ಬೋದು, ಕೌ ಡಂಗ್ ಕೌ ಯೂರಿನ್ ಸ್ಪ್ರೇ ಮಾಡ್ಬೋದು, ಬಟರ್ ಮಿಲ್ಕ್ ಸ್ಪ್ರೇ ಮಾಡ್ಬೋದು, ಮತ್ತೆ ಅಡಿಗೆ ಮಾಡ್ತಾರಲ್ವಾ ಯೂಸ್ ಮಾಡ್ತಾರೆ ಹಿಂಗ್ ಅಸೋಫೋರಿಟಾ, ಅದನ್ನು ಯೂಸ್ ಮಾಡ್ಬೋದು. ಈ ತರ ನೀವು ಆರ್ಗ್ಯಾನಿಕ್ ಹೋಮ್ ಅಲ್ಲಿ ಫ್ರೆಂಡ್ಲಿ ತರ ಯಾತರ ಇನ್ಸೆಕ್ಟ್ಸ್ ಮತ್ತೆ ರೋಗ ಯಾತರ ನಿಯಂತ್ರಣ ಮಾಡ್ಬೇಕು ಅಂತ ಇದು ಎಕ್ಸಾಂಪಲ್. ನಾಟ್ ಓನ್ಲಿ ದ ಇನ್ಸೆಕ್ಟ್ಸ್, ಯು ಆಲ್ಸೋ ಹ್ಯಾವ್ ಟು ನೋ ಅಬೌಟ್ ದ ಫ್ರೆಂಡ್ಸ್ ಆಫ್ ಅವರ್ ಗಾರ್ಡನ್, ಫ್ರೆಂಡ್ಸ್ ಟು ಆರ್ ಗಾರ್ಡನ್ ಐ ಕ್ಯಾನ್ ಸೇ. Many people, like even farmers also, when I am visiting Belgaum and Gokak, in many of the Brinjal and all, they are seeing first these ladybug beetles. They are telling, madam, ಇದು ಜಾಸ್ತಿ ಇದೆ, ನಾನು ಫುಲ್ ಸ್ಪ್ರೇ ಮಾಡಿದೆ ಸರ್, ಅದು ಒಳ್ಳೆ ಇನ್ಸೆಕ್ಟ್ ಅಂತ ನಾನು ಹೇಳಿದ್ವಿ. ಇಲ್ಲ ಮೇಡಮ್, ಅದೆಲ್ಲ ತಿಂತ ಇದೆ ಸರ್, ಅದು ಎಲ್ಲ ಗಿಡಗಳು ತಿಂತ ಇಲ್ಲ ಸರ್, ಕೀಟಗಳು ತಿಂತ ಇದೆ ಅಂತ ಒಂದು ಫೋಟೋ ತೋರಿಸಿದೆ ಅವ್ರಿಗೆ. ಆಮೇಲೆ ಅವರು ಅರ್ಥ ಮಾಡ್ಕೊಂಡಿದ್ರು. ಆ ತರ ನೀವು ಒಳ್ಳೆ ಇನ್ಸೆಕ್ಟ್ಸ್ ಸ್ವಲ್ಪ ಐಡಿಯಾ ಇರಬೇಕು ನಿಮಗೆ. ಮೆನಿ ಪೀಪಲ್ ದೇ ಡೋಂಟ್ ನೋ ಅಬೌಟ್ ಪ್ರೇಯಿಂಗ್ ಮ್ಯಾಂಟಿಸ್, ದೇ ಫೀಲ್ ಲೈಕ್ ಇಟ್ ಇಸ್ ಸಮಥಿಂಗ್, ದೇ ವಿಲ್ ಆಲ್ಸೋ ಕಿಲ್ ಇಟ್. ಸೊ ದೀಸ್ ಆರ್ ಆಲ್ ದ ಇನ್ಸೆಕ್ಟ್ಸ್ ಯು ಹ್ಯಾವ್ ಟು ಕನ್ಸರ್ವ್ ಇನ್ ಯುವರ್ ಗಾರ್ಡನ್. ಟು ಕನ್ಸರ್ವ್ ದೀಸ್ ಇನ್ಸೆಕ್ಟ್ಸ್ ಯು ಹ್ಯಾವ್ ಟು ಗ್ರೋ ನೈಸ್ ಫ್ಲವರಿಂಗ್ ಪ್ಲಾಂಟ್ಸ್ ವಿಚ್ ಆರ್ ಹ್ಯಾವಿಂಗ್ ವೈಟ್ ಅಂಡ್ ಯೆಲ್ಲೋ ಕಲರ್ ಮೇನ್ಲಿ. ಸೊ ದಟ್ ಮೀನ್ಸ್ ಲೈಕ್ ಯುವರ್ ಕೊರಿಯಾಂಡರ್ ಫ್ಲವರ್ ಇಸ್ ದೇರ್ ನಾ, ಇಟ್ ವಿಲ್ ಅಟ್ರಾಕ್ಟ್ ಮೋರ್ ಆಫ್ ಯುವರ್ ಹನಿಬೀಸ್. ಸನ್ಫ್ಲವರ್, ಇಟ್ ವಿಲ್ ಅಟ್ರಾಕ್ಟ್ ಮೋರ್ ಆಫ್ ಯುವರ್ ಹನಿಬೀಸ್, ಸೊ ದಟ್ ದ ಪಾಲಿನೇಷನ್ ವಿಲ್ ಬಿ ಮೋರ್. ದೀಸ್ ಆರ್ ಆಲ್ ದ ಇನ್ಸೆಕ್ಟ್ಸ್ ಯು ಹ್ಯಾವ್ ಟು ಕನ್ಸರ್ವ್ ಇನ್ ಯುವರ್ ಗಾರ್ಡನ್. ಓಕೆ ಮೇಡಮ್, ಎಲ್ಲ ಹೇಳಿದ್ರು. ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಗನೇ ಇದೆ, ಗಾರ್ಡನ್ ಮಾಡಬೇಕು ಅಂತ ನನಗೆ ಇಂಟ್ರೆಸ್ಟ್ ಇದೆ, ಏನ್ ಮಾಡಬೇಕು? ವಾಟ್ ಐ ಕ್ಯಾನ್ ಸೇವ್ ಅಸ್, ಯು ಕ್ಯಾನ್ ಡೂ ಗಾರ್ಡನ್, ಯು ಕ್ಯಾನ್ ಡೂ ಗಾರ್ಡನಿಂಗ್ ಇನ್ಸೈಡ್ ಯುವರ್ ಹೋಮ್ ಆಲ್ಸೋ. ಯು ಹ್ಯಾವ್ ಅ ಬಾಲ್ಕನಿ, ಯು ಕ್ಯಾನ್ ಅಡಾಪ್ಟ್ ದಿಸ್ ಟೈಪ್ ಆಫ್ ಸ್ಟ್ರಕ್ಚರ್ಸ್ ವೇರ್ ಇಟ್ ವೋಂಟ್ ಟೇಕ್ ಮೋಸ್ಟ್ ಆಫ್ ಯುವರ್ ಸರ್ಫೇಸ್. So that you can go with vertical gardening ideas like this. Is the first one designed by Indian Institute of Horticultural Research, Arka Vertical Garden anta. Idralli manne use madalla, idella only cocoa peat nutrient use maadi idi belibodu. ಇದು ಇಲ್ಲಿ ಡೆಮಾನ್ಸ್ಟ್ರೇಷನ್ ಸಾರ್ ಹಾಕಿದ್ದಾರೆ, ನಾನು ನೋಡಿದೆ. ಸ್ವಲ್ಪ ಜಾಗನು ಇರ್ಬೋದು, ಜಾಸ್ತಿ ಜಾಗನು ಇರ್ಬೋದು, ಜಾಗನು ಇಲ್ಲ ಅನ್ಕೊಂಡು ಮೈಕ್ರೋ ಗ್ರೀನ್ಸ್ ಮಾಡ್ಬೋದು. ಫುಲ್ ನ್ಯೂಟ್ರಿಷಿಯಸ್ ಫುಡ್ ಅಂತ. ಜಸ್ಟ್ ಯು ಕ್ಯಾನ್ ಗ್ರೋ ಇಟ್ ಇನ್ ಯರ್ ಕಿಚನ್ ಬಾಲ್ಕನಿ, ಮೀನ್ಸ್ ಕಿಚನ್ ವಿಂಡೋ ಇರ್ತದಲ್ವಾ, ಅದರಲ್ಲಿ ಒಂದು ಟ್ರೇ ಹಾಕಿ, ಟ್ರೇ ಇಲ್ಲ ಫುಡ್ ಬೌಲ್ ಸಿಗುತ್ತಲ್ವಾ, ವಿ ಆಲ್ ಆರ್ಡರ್ ಯುವರ್ ಅವರ್ ಓನ್ ಫುಡ್ ಅಂಡ್ ದೆನ್ ವಿ ಥ್ರೋ ಆಲ್ ದ ಪ್ಲಾಸ್ಟಿಕ್ ಡಬ್ಬಾಸ್ ಲೈಕ್ ಆನ್ ದ ರೋಡ್ಸ್. ಎವ್ರಿ ಡ್ರೈವರ್ಸ್ ಇಸ್ ಓನ್ಲಿ ವಿತ್ ಆರ್ಡರ್ಡ್ ಫುಡ್ ಬೌಲ್ಸ್ ಓನ್ಲಿ. So that you can wash and then you can grow your microgreens. You don't have to go for fancy seeds like radish, purple nolcol, sunflower and all. You can just grow with your green gram, black gram, horse gram. These are also having most of your concentrated nutrition. You can go for peas also, pea shoots. This is also very sweet. You can grow all your microgreens. How to grow? I just gave... First, you have to take a tray. Thin layer of cocoa peat you have to put. No need of mud. Because the plant is growing near to the soil, there is a chances where the soil can go inside our body. So, you have to take cocoa peat only. Cocoa peat, you can mix any compost with it for the better establishment or better growing. So, first you have to take a tray, just thin layer of cocoa peat, spread seeds densely, not too densely, but somewhat, not too loose and then not too thin and not too dense. Medium you have to do. And then you just sprinkle water, close it for one day, 1 or 2 days, based on the seed type. And then remove the cloth next day. You will be having this and then that you expose to the indirect sunlight. No need of direct sunlight. Just your windowsill is enough for this. That's why I'm telling, even you have a space, you don't have a space, you don't have, madam, manayalli bisle barta illa na nen maadbeku. You can grow for microgreens also. The only thing you need was, you have to have a motivation and inspiration to grow your own food or to grow a garden. That you can grow, harvest, you can harvest your microgreens within 7 to 8 days. Madam, salad alli nanku tinak agalla madam. You can use just like your leafy greens. Microgreens you can just use like your leafy greens. If you eat, if you consume it as a raw, that is good. But if it is not the case, if you can't eat like that, you can also use it like your leafy greens. Okay, up to now the terrace gardening part is over. Quickly I will complete this kitchen waste composting. All the type of nutrients are available in your waste, means waste compost, I can say. Because when I'm coming or going through the IHR or through the roads of Bengaluru, if I'm going in the night time, the roads will be very clean. But next day morning, if I go for a walk, morning, full waste, like you can't expect that much of waste you are dumping. There will be a stinking smell. The stinking smell is only because of your wet waste. That wet waste, you can convert it as your gold for your garden. That's what I mean to say. Just throwing a waste, you can make it like gold, I can say. So, compost and the enandre, organic matter is all our wet waste, vegetable waste, fruit waste, your garden raw leaves, raw stems, everything comes under the organic matter. This organic matter, ನಮ್ ಸಾಯಿಲ್ ಸ್ವಲ್ಪ ಸಾಯಿಲ್ ಆಡ್ ಮಾಡಿ ಸ್ವಲ್ಪ ನೀರ್ ಹಾಕಿ ಆದ್ಮೇಲೆ ಸೈಡ್ ಅಲ್ಲಿ ಆಗಿದ್ಮೇಲೆ ಏನಾಗತ್ತೆ ಅಂತ ಡಿಕಂಪೋಸ್ ಆಗತ್ತೆ. ಡಿಕಂಪೋಸ್ ಆದ್ಮೇಲೆ ನಿಮ್ಗೆ ಸ್ವಲ್ಪ ಲಿಕ್ವಿಡ್ ತರ ಬರುತ್ತೆ, ಆಮೇಲೆ ಕಂಪೋಸ್ಟ್ ಬರುತ್ತೆ. ಫಸ್ಟ್ ಯು ಕ್ಯಾನ್ ಟೇಕ್ ಯುವರ್ ಆರ್ಗ್ಯಾನಿಕ್ ಮೆಟೀರಿಯಲ್, ಮೀನ್ಸ್ ಆಲ್ ಯುವರ್ ವೆತ್ ವೇಸ್ಟ್, ಅಂಡ್ ದೆನ್ ಯು ಹ್ಯಾವ್ ಟು ಪ್ರೊವೈಡ್ ಆಕ್ಸಿಜನ್ ಇನ್ ದ ಫಾರ್ಮ್ ಆಫ್, ವೆನ್ ಯು ಆರ್ ಟೇಕಿಂಗ್ ಅ ಕಂಪೋಸ್ಟ್ ಬಿನ್, ಯು ಹ್ಯಾವ್ ಟು ಮೇಕ್ ಶೋರ್ ಇಟ್ ಹ್ಯಾವ್ ಅ ಹೋಲ್ಸ್ ಫಾರ್ ದ ಆಕ್ಸಿಜನ್ ಟು ಎಂಟರ್ ಇನ್ ಸೈಡ್. ಅಂಡ್ ದೆನ್ ಯು ಹ್ಯಾವ್ ಟು ಅಪ್ಲೈ ಸಮ್ ಸಾಯಿಲ್ ವಿಚ್ ಇಸ್ ನಾಟ್ ಟ್ರೀಟೆಡ್ ವಿತ್ ಎನಿ ಕೆಮಿಕಲ್ಸ್ ಬಿಫೋರ್. ಅದರ್ವೈಸ್ ಯು ಕ್ಯಾನ್ ಆಡ್ ಡಿಕಂಪೋಸರ್, ಯು ವಿಲ್ ಗೆಟ್ ಅರ್ಕ ವೇಸ್ಟ್ ಡಿಕಂಪೋಸರ್. ಐ ಹ್ಯಾವ್ ಬ್ರಾಟ್ ಫಾರ್ ಯು, ಇಟ್ ಈಸ್ ಅ ಲಿಗ್ನಿನ್ ಬೇಸ್ಡ್ ಕ್ಯಾರಿಯರ್ ಮೆಟೀರಿಯಲ್. It will be having a huge load of microbes. Just add one spoon of on top of your compost so that it will enhance the composting process. Adu soil microbes. This powder is having a soil microbes which helps in the decomposition of your organic matter. And then moisture is very important in the presence of aerobic decomposition. Aerobic decomposition means in the presence of what happens, it releases the carbon dioxide, and you can see while composting there will be a liquid oozing out of the your bucket or whatever the bin you are using. That is the liquid. But also you can take and then ferment, dilute and then use as a fertilizer. And then while composting process, you will be observing heat also. ಸ್ವಲ್ಪ ಸ್ಟೀಟ್ ಬರ್ತಾ ಇರ್ತಾರಲ್ವಾ, ಬಿಸಿಲು ಬರ್ತಾ ಇರ್ತೇವೆ ಕೈ ಹಾಕಿದ್ಮೇಲೆ, ಅದು ಪ್ರಾಸೆಸ್ ಅಲ್ಲಿ ಇದೆ ಅಂತ ಅದಕ್ಕೂ ಅರ್ಥ. ಇದು ಪ್ರಾಸೆಸ್. ವೈ ಆಮ್ ಟೆಲಿಂಗ್ ದಿಸ್ ವಾಸ್ ಐ ಜಸ್ಟ್ ವಾಂಟ್ ಯು ಟು ನೋ ಹೌ ದ ಪ್ರಾಸೆಸ್ ಗೋಸ್, ಸೊ ದಟ್ ಇಫ್ ಎನಿ ಟ್ರಬಲ್ ಶೂಟ್ ಹ್ಯಾಪನ್ಸ್, ಫೌಲ್ ಸ್ಮೆಲ್ ಫುಲ್ ಬರ್ತಾ ಇದೆ, ಏನ್ ಮಾಡ್ಬೇಕು, ಅದಕ್ಕೆ ನನ್ ಪ್ರೋಸೆಸ್ ಹೇಳ್ತಾ ಇದೆ. ಟೂ ಟೈಪ್ಸ್ ಆಫ್ ಕಂಪೋಸ್ಟಿಂಗ್ ಆರ್ ದೇರ್, ಬಟ್ ಫಾರ್ ಅವರ್ ಹೋಮ್ ಗಾರ್ಡನ್ಸ್ ವಿ ಹ್ಯಾವ್ ಟು ಗೋ ಫಾರ್ ಏರೋಬಿಕ್ ಟೈಪ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್. ದಟ್ಸ್ ವೈ ಮೇಕ್ ಶೂರ್ ದಟ್ ಯುವರ್ ಕಂಪೋಸ್ಟ್ ಬಿನ್ ವಿಲ್ ಬಿ ಹ್ಯಾವಿಂಗ್ ಅ ಹೋಲ್ಸ್ ಟು ಎಂಟರ್ ದ ಆಕ್ಸಿಜನ್ ಇನ್ ಸೈಡ್. ಎನರೋಬಿಕ್ ಕಂಪೋಸ್ಟಿಂಗ್ ಅದೆಲ್ಲ ಕಮರ್ಷಿಯಲ್ ತರ ಯೂಸ್ ಮಾಡ್ತಾರೆ. ಪಿಟ್ ಕಂಪೋಸ್ಟಿಂಗ್ ಅಲ್ಲಿ ಎನರೋಬಿಕ್ ಆಗುತ್ತೆ, ಸ್ವಲ್ಪ ಸ್ಲೋ ಆಗುತ್ತೆ ಪ್ರಾಸೆಸ್ ಎನರೋಬಿಕ್ ಡಿಕಂಪೋಸಿಷನ್ ಅಲ್ಲಿ. ಇದು ಪ್ರಾಸೆಸ್ ಯಾವತರ ಮಾಡ್ಬೇಕಂದ್ರೆ, ಒಂದು ಶೇಡಿ ಏರಿಯಾ ಸೆಲೆಕ್ಟ್ ಮಾಡ್ಕೋಬೇಕು, ಶೇಡಿ ಏರಿಯಾ. ಆಮೇಲೆ ಬಿನ್, ಎನಿ ಬಕೆಟ್ ಆರ್ ಎನಿಥಿಂಗ್ ವಾಟ್ ಎವರ್ ಇಸ್ ಅವೈಲಬಲ್ ಫಾರ್ ಯು, ಮೇಕ್ ಶೋರ್ ದಟ್ ಇಟ್ ಹ್ಯಾವ್ ಅ ಹೋಲ್ಸ್ ಇವನ್ ಡೌನ್ ಆಲ್ಸೋ, ಸೈಡ್ ಆಲ್ಸೋ, ಸೊ ದಟ್ ಎನಿ ಲಿಕ್ವಿಡ್ ಕಮ್ಸ್ ಇಟ್ ಹ್ಯಾಸ್ ಟು ಊಸ್ ಔಟ್ ಅಂಡ್ ಸೈಡ್ ಹೋಲ್ಸ್ ಟು ಎಂಟರ್ ದ ಆಕ್ಸಿಜನ್ ಇನ್ ಸೈಡ್. ಅಂಡ್ ದೆನ್ ಬ್ರೌನ್ಸ್ ಗ್ರೀನ್, ದೆರ್ ಆರ್ ಟೂ ಟೈಪ್ಸ್ ಆಫ್ ವೇಸ್ಟ್, ಬ್ರೌನ್ ವೇಸ್ಟ್ ಅಂಡ್ ಗ್ರೀನ್ ವೇಸ್ಟ್. ಬ್ರೌನ್ ವೇಸ್ಟ್ ಈಸ್ ಆಲ್ ಯುವರ್ ಪೇಪರ್ ವೇಸ್ಟ್, ಡ್ರೈ ವೇಸ್ಟ್ ಮೀನ್ಸ್ ಡ್ರೈ ಲೀವ್ಸ್, ಶ್ರೆಡೆಡ್ ಪೇಪರ್ಸ್, ಕಾರ್ಡ್ಬೋರ್ಡ್, ಸಾಡಸ್, ಕೋಕೋ ಪೀಟ್, ಎವ್ರಿಥಿಂಗ್ ಕಮ್ಸ್ ಅಂಡರ್ ಯುವರ್ ಬ್ರೌನ್ ವೇಸ್ಟ್. ಗ್ರೀನ್ ವೇಸ್ಟ್ ಅಂತ ಏನಂದ್ರೆ ಆಲ್ ಯುವರ್ ವೆಜಿಟೇಬಲ್ ಪೀಲ್ಸ್, ಫ್ರೂಟ್ ಪೀಲ್ಸ್, ಗ್ರೀನ್ ಲೈಕ್ ರಾ ಲೀವ್ಸ್ ಅಂಡ್ ಆಲ್. ಸೊ ದಟ್ ಶುಡ್ ಬಿ ಇನ್ ಅ 3:1 ರೇಷಿಯೋ. ಅದರ್ವೈಸ್ ಇಟ್ ವಿಲ್ ಗಿವ್ ಅ ಫೌಲ್ ಸ್ಮೆಲ್ ಆರ್ ಅದರ್ವೈಸ್ ದ ಪ್ರಾಸೆಸ್ ವಿಲ್ ಗೋ ಸ್ಲೋ ಡೌನ್. 3 times ಆಫ್ ಯುವರ್ ಬ್ರೌನ್ ವೇಸ್ಟ್, ಓನ್ಲಿ 1 time ಆಫ್ ಯುವರ್ ವೆಟ್ ವೇಸ್ಟ್. ಯು ಹ್ಯಾವ್ ಟು ಫಾಲೋ ದಿಸ್, ಅದರ್ವೈಸ್ ಪ್ರಾಸೆಸ್ ವಿಲ್ ಗೋ ಲೈಕ್ ಯು ಹ್ಯಾವ್ ಟು ಫೇಸ್ ಮೆನಿ ಆಫ್ ದ ಪ್ರಾಬ್ಲಮ್ಸ್ ವೈಲ್ ಕಂಪೋಸ್ಟಿಂಗ್. ಸ್ಮೆಲ್ ಬರ್ತಾ ಇರ್ತವೆ, ಮ್ಯಾಗಟ್ಸ್ ಬರುತ್ತೆ. ಜಾಸ್ತಿ ವೆಟ್ ವೇಸ್ಟ್ ಇದೆ ಅಂದ್ರೆ ಅದು ಏರ್ಕ್ ಎಕ್ಸ್ಪೋಸ್ ಆಗ್ತಾ ಇದೆ ಅಂತ ಮ್ಯಾಂಡೇಟರಿ, ಇಟ್ಸ್ ಶೋರ್ ದಟ್ ಮ್ಯಾಂಗೋಸ್ ವಿಲ್ ಕಮ್. ದಟ್ ಯು ಹ್ಯಾವ್ ಟು ಮೇಂಟೈನ್ ರೇಷಿಯೋ ಆಫ್ ಗ್ರೀನ್ ವೇಸ್ಟ್ ಅಂಡ್ ಬ್ರೌನ್ ವೇಸ್ಟ್, ಅಂದ್ರೆ ಯು ಹ್ಯಾವ್ ಟು ಮೇಂಟೈನ್ 40-60% ಆಫ್ ಮಾಯಿಶ್ಚರ್, ಅದರ್ವೈಸ್ ಇಟ್ ವಿಲ್ ಗೋ ಡ್ರೈ, ದ ಪ್ರಾಸೆಸ್ ವಿಲ್ ಸ್ಲೋ ಡೌನ್. ಅಂಡ್ ಯು ಹ್ಯಾವ್ ಟು ಟರ್ನ್ ದ ಪೈಲ್, ಅದರ್ವೈಸ್ ದ ಟೆಂಪರೇಚರ್ ಬಿಲ್ಸ್ ಇನ್ ಸೈಡ್, ಸಾಯಿಲ್ ಮೈಕ್ರೋಬ್ಸ್ ಮೇ ಡೈ. ಸೊ ಯು ಹ್ಯಾವ್ ಟು ಪೈಲ್ ಅಪ್ ಅಂಡ್ ಸೊ ದಟ್ ದ ಏರಿಯೇಷನ್ ವಿಲ್ ಬಿ going on, like it spreads to all of your compost. So I told you, no, if it is getting warm, don't be scared or don't be surprised. It is in the process. It is the process of decomposition. So wait for some more time. When the temperature decreases, that is the time when your compost is ready to use. I told you, right? Carbon to nitrogen ratio. All your carbon material is your brown waste. Nitrogen rich material is your wet waste. That should be increased to 1:1. Sorry, I have given 30:1. And moisture content, 40-60% of your moisture you should maintain. And one more thing, particle size is also very important. Just watermelon full we have eaten and then just put off, it won't. It will rot off and maggots will come. So what you have to do, you have to chop into the pieces so that the particle we call surface area, that will be more for the decomposition by the microbes. So what are all the challenges we found in composting? One is a foul smell, that is too much of nitrogen means too much of wet waste. So you can add some more brown waste to it if you are getting more of the foul smell. Insects or maggots means your wet waste is exposing to the air. So you have to tie it with a cloth, make sure it will be closed. So slow decomposition means there is no proper aeration inside. So you have to turn the pile and then you have to chop any pieces left over. So if it is too dry, you have to put little moisture. If it is too wet, you have to add your browns or cocoa. First three are the terracotta ones. These are good for your, even for your aesthetic purpose and also for your troubleshooting issues. These terracotta pots are well suited for home gardeners. And then plastic buckets, these are fast effective, I can say. And then there are metal composting bins also. There is no need of turning the pile also. It will come with the handling, rotating drum. So you can just put this whatever your waste and then soil, and then you can turn it off. Within 15 days, your compost will be ready. Thank you. ರೈತ ಬಾಂಧವರೇ, ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಎಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ ರಜತ ಸಂಭ್ರಮದ ಅಂಗವಾಗಿ ಹಣ್ಣು ಮತ್ತು ಆಹಾರ ಮೇಳ ಇದೇ ಕಳೆದ ಏಪ್ರಿಲ್ 26ರಿಂದ 28ರವರೆಗೆ ತಾಂತ್ರಿಕ ಸಮಾವೇಶದ ಎರಡನೇ ದಿನದ ಕಾರ್ಯಕ್ರಮದ ವಿಷಯವನ್ನು ಕೇಳಿದಿರಿ. ವಿಷಯ ಆಗಿತ್ತು ತಾರಸಿ ತೋಟ ಮತ್ತು ಗೃಹತ್ಯಾಜ್ಯದ ಸದ್ಬಳಕೆ ಕುರಿತು. ಮಾತನಾಡಿದವರು ಶ್ರೀಮತಿ ಗಾಯತ್ರಿ, ಇವರು ವಾಣಿಜ್ಯೋದ್ಯಮಿ, ಟಿಇಎಲ್ ಅಗ್ರೋ ಬೆಂಗಳೂರು. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್. ಕಾರ್ಯಕ್ರಮದ ನಿರೂಪಣೆ ಡಾಕ್ಟರ್ ಪ್ರಶಾಂತ್ ಸಿ, ಸಹಾಯಕ ಪ್ರಾಧ್ಯಾಪಕರು, ಕೀಟಶಾಸ್ತ್ರ ವಿಭಾಗ, ನವಿಲೆ, ಶಿವಮೊಗ್ಗ. ಇದಾಗಿತ್ತು ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಈಗ ಒಂದು ಪರಿಸರ ಗೀತೆಯನ್ನು ಕೇಳೋಣ. ಕಡಿಬೇಡ ನೆಡ ನೆಡ ತಮ್ಮ ಗಿಡ ನೆಟ್ಟು ನೋಡ, ಬೇಡ ಬೇಡ ತಮ್ಮ ಮರ ಕಡಿಬೇಡ, ನೆಡ ನೆಡ ತಮ್ಮ ಗಿಡ ನೆಟ್ಟು ನೋಡ. ನೆರಳ ನೀಡುವುದು ಫಲವ ಕೊಡುವುದು, ನೆರಳ ನೀಡುವುದು ಫಲವ ಕೊಡುವುದು, ಮಳೆಯ ಸೆಳೆವುದು ಸಿರಿ ಬೆಳೆಯ ಕೊಡುವುದು, ಮಳೆಯ ಸೆಳೆವುದು ಸಿರಿ ಬೆಳೆಯ ಕೊಡುವುದು. ಬೇಡ ಬೇಡ ತಮ್ಮ ಮರ ಕಡಿಬೇಡ, ನೆಡ ನೆಡ ತಮ್ಮ ಗಿಡ ನೆಟ್ಟು ನೋಡ. Thank you.